ನೋಡಿದಾಗ ನಮ್ಗೆ ಆಶ್ಚರ್ಯ. ಇವತ್ತು ಹಿಸ್ಟ್ರಿ ಅದನ್ನು ಹೇಳ್ತಾ ಇದೆ, ನಮ್ಮ ಹಿಸ್ಟ್ರಿ ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ. ಮೊಘಲರ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲಿ ಎಷ್ಟು ಸಾಧ್ಯವೋ ನಮ್ಮ ಭಾರತೀಯ ಸಂಸ್ಕೃತಿಯ ಅನೇಕ ವಿಚಾರಗಳನ್ನು ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ. ನಿಜವಾದ ಚರಿತ್ರೆ ನಮ್ಮ ಹುಡುಗರು ಇವತ್ತು ಗೊತ್ತೇ ಆಗಿಲ್ಲ. ಅದೇ ಈಗ ಕುಂಭಮೇಳ ನಡೀತಿದೆ ನಡೀತಿದೆ ಅಂತ ನಾವು ಪತ್ರಿಕೆಯಲ್ಲಿ ಅಲ್ಲಿ ಇಲ್ಲಿ ಓದಿ ತಿಳ್ಕೊಂಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಇಷ್ಟು ಬಿಟ್ಟರೆ ಏನಾದರೂ ಕುಂಭಮೇಳದ ಮಹತ್ವ ಯಾಕದ್ ಮಾಡ್ತಾ ಇದ್ರೆ ಇಷ್ಟು ದಿನ ಯಾಕೆ ಗೊತ್ತಾಗಿಲ್ಲ? ಇಷ್ಟೇ ಗೊತ್ತಿದೆ ನಮಗೆ. ಈಗೀಗ ನೋಡಿ ಅದು ಪ್ರಕಟ ಆಗ್ತಾ ಇದೆ. ಹಿಂದೆ ನೋಡಿ ಆ ರೀತಿಯಲ್ಲಿ ಒಟ್ಟು ಒಟ್ಟು ಸೇರ್ತಾ ಇದ್ರು, ಸಂಘಟನೆ ಇರ್ತಿತ್ತು, ಶಕ್ತಿ ಇದೆ, ಸಂಘಟನೆ ಇಲ್ಲ. ಅದೇ ಹಾಗಾಗಿ ಮೊಘಲರ ಆಳ್ವಿಕೆಗೆ ತುತ್ತಾಗ್ಬಿಟ್ವಿ ನಾವು. ಹಿಡಿಯಷ್ಟು ಜನ ಬಂದು ಎಷ್ಟು ವರ್ಷ ನಮ್ಮ ಮೇಲೆ ಆಳಿದ್ರು. ಆಮೇಲೆ ಬ್ರಿಟಿಷರು ಅಷ್ಟೇ, ಇಷ್ಟು ಸಾವಿರ ಜನ ಬಂದು ಎಷ್ಟನ್ನ ನಮ್ಮ ಅವರು ಇವ್ರು 10,000 ಜನ ಉಳ್ಳ ಅವ್ರು ಬರೀ 18 ಜನ. 997 18 ಜನ ಬಂದು ಆಮೇಲೆ ಇಡೀ ಭಾರತದಲ್ಲಿ ಇವತ್ತು ಯಾವ ಸಂಖ್ಯೆಲಾಗಿದೆ. ಆಗ್ಲಿ, ಎಲ್ಲರೂ ಬದುಕಬೇಕು, ಈ ದೇಶಕ್ಕೆ ದ್ರೋಹ ಬಗೆಯಬಾರದು. ನಾವು ಭಾರತದಲ್ಲಿ ಬದುಕೀವಿ, ಭಾರತೀಯರಾಗಿ ಬದುಕಬೇಕು. ಈ ದೇಶ ಮಣ್ಣು ಉಪ್ಪು ತಿಂತಾ ಇದೆ, ಈ ಮಣ್ಣಲ್ಲಿ ಬೆಳೀತಾ ಇದೀವಿ, ಋಣಿಯಾಗಿರಬೇಕು ಅಲ್ವಾ? ಈ ದೇಶಕ್ಕೆ ಹೊಟ್ಟೆ ಬಗೆದ್ರೆ ಅಲ್ವಾ? ಹೌದೌದು, ಅದನ್ನ ದ್ರೋಹ ಬಗೆಯಬಾರದು. ಈ ನೋಡಿ ಇವತ್ತು ಏನು ಅಖಾಡದಿಂದ ಬರ್ತಾರೆ ಸಾಧುಗಳು, ನಾಗಾ ಸಾಧುಗಳು ಅದ್ಭುತವಾಗಿ ಮಂಗಳ ಸ್ನಾನ ಮಾಡ್ತಾರೆ. ಮಂಗಳ ಸ್ನಾನ ಮಾಡಿ ನೋಡಿ, ಇದು ಆದ್ಮೇಲೆ ತಕ್ಷಣ ದೃಶ್ಯ ಹೊಟ್ಟೆ ಹೋಗ್ಬಿಡ್ತಾರೆ ಎಲ್ರು. ಒಂದು ದಿನ ಕಾಯಲ್ಲ, ಒಂದ್ ದಿವಸನೂ ಕಾಯಲ್ಲ, ಅವ್ರಿಗೆ ಅಗತ್ಯವೂ ಇಲ್ಲ. ಮತ್ತೆ ಅಸ್ಕಲಿತ ಬ್ರಹ್ಮಚರ್ಯ, ನಿಜವಾಗ್ಲೂ ನಾಗಾ ಸಾಧುಗಳು ಆಗೋದು ಅಂತಂದ್ರೆ ಅವ್ರಿಗೆ ಕೇಶ ಮುಂಡನ ಮಾಡಿಸ್ತಾರೆ, ಆತ್ಮಶ್ರದ್ಧ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆತ್ಮಶ್ರದ್ಧ ಅಂದ್ರೆ ಅವರು ತಂದೆ ತಾಯಿ ಹೆಂಡತಿ ಮಕ್ಕಳು ಒಂದ್ ವೇಳೆ ಇದ್ರೆ, ಅಥವಾ ಬರೀ ತಂದೆ ತಾಯಿ ಇದ್ರೆ ಅಂತ ಎಲ್ರಿಗೂ ಶ್ರದ್ಧ ಮಾಡಿಬಿಟ್ಟಿರ್ತಾರೆ ಇವರು. ಇವರಿಗೆ ಯಾವ ಸೂತಕನೂ ಮೈಲಿಗೇನು ಆಗಲ್ಲ. ಈಗಿನ ಸನ್ಯಾಸಿಗಳಿಗೆ ಏನು ಸಂಸ್ಕಾರ ಕೊಡ್ತಾರೆ ಅದೇ ಥರ ಘಟಶ್ರಾದ್ದ ಅಂತ ಮಾಡ್ಕೊಳ್ತಾರೆ. ಅವಧೂತ ದೀಕ್ಷೆ ತಗೊಳ್ತಾರೆ, ಬ್ರಹ್ಮಚರ್ಯ ಕಾಪಾಡ್ಕೋತಾರೆ. ಒಂದು ಎರಡಲ್ಲ 6-7 ವರ್ಷ ಬ್ರಹ್ಮಚರ್ಯ ಇದ್ರೇ ಕಠಿಣ ಪರೀಕ್ಷೆ ಮಾಡಿ ನಂತರದಲ್ಲಿ ಇವರಿಗೆ ನಾಗಸಾಧು ದೀಕ್ಷೆ ಕೊಡುವಂಥದ್ದು. ಓಹೋ, ಇಂಥ ಕಠಿಣ ಪರೀಕ್ಷೆಗೆ ಒಳಗಾಗಿರ್ತಾರೆ ಅವರು. ನಮ್ಮಲ್ಲಿ ಮಹಾಭಾರತದಲ್ಲಿ ಪರಮೇಶ್ವರ ಒಂದು ಮಾತು ಹೇಳ್ತಾನೆ, ಧರ್ಮಾರ್ಥಂ ಪುರುಷವ್ಯಾಘ್ರ ಸಸರ್ಜ ಋಷಿಕೋಟಯ. ಧರ್ಮದ ರಕ್ಷಣೆಗೋಸ್ಕರ ಭಗವಂತ ಕೋಟಿ ಕೋಟಿ ಋಷಿಗಳನ್ನ ನಿರ್ಮಾಣ ಮಾಡದಂತೆ ಮಹಾಭಾರತದಲ್ಲಿದೆ ಅನುಶಾಸನ ಪರ್ವದಲ್ಲಿ. ನೋಡಿ ನೋಡಿ, ಧರ್ಮಾರ್ಥಂ ಪುರುಷವ್ಯಾಘ್ರ ಸಸರ್ಜ ಋಷಿಕೋಟಯ. ಕೋಟಿ ಕೋಟಿ ಋಷಿಗಳನ್ನು ಭಗವಂತ ಧರ್ಮ ರಕ್ಷಣೆಗೋಸ್ಕರ ಮಾಡಿದ್ದಾನೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಹಾಗೆ ಅನಿಸಿ, ಎಷ್ಟು ಜನ ಸನ್ಯಾಸಿಗಳು ನಮ್ಮ ಭಾರತದಲ್ಲಿದ್ದಾರೆ. ಸಮಯದಲ್ಲಿ ಅಲ್ಲಿ ಹೋಗೋ ಯಾತ್ರಾರ್ಥಿಗಳಿಗಿಂತ ನಮ್ಮ ನಾಗಸಾಧುಗಳೇ ಅಥವಾ ಸಾಧುಗಳೇ ಜಾಸ್ತಿ ಇದ್ದಾರೆ, ಅಷ್ಟು ಕಂಡು ಬರ್ತಾ ಇದ್ದಾರೆ. ಅವರಿಗೆ ಪ್ರಥಮ ಸ್ಥಾನ ಕೊಡ್ತೀವಿ, ಇದಕ್ಕೋಸ್ಕರ ಬಂದಿರ್ತಾರೆ ಅವರು. ಪ್ರಥಮ ಸ್ಥಾನ ಇದಕ್ಕೋಸ್ಕರ ಬಂದಿರ್ತಾರೆ, ಈ ಮಂಗಳ ಸ್ನಾನ ಶಾಹಿ ಸ್ನಾನಕ್ಕೋಸ್ಕರ ಬಂದಿರ್ತಾರೆ. ಅದಕ್ಕೆ ಅವ್ರಿಗೆ ಆದ್ಯತೆ ಕೊಡುವಂಥದ್ದು, ಅವ್ರದಾದ್ಮೇಲೆ ಮಿಕ್ಕೋರು ಮಾಡಲಿ ಅಂಥೇಳಿ. ಇದೊಂದು ಬಹಳ ವಿಶೇಷವಾದ. ಮತ್ತು ಅವ್ರ ದೀಕ್ಷೆ ಹೇಗಿದೆ ಅಂತಂದರೆ ನೋಡಿ, ನಾವು ಹಿಂದೆ ಔರಂಗಜೇಬು 1664 ಕಾಶಿಯ ಮೇಲೆ ಆಕ್ರಮಣ ಮಾಡಿದಾಗ, ಹೌದು, ಬಹಳ ದೊಡ್ಡ ಹೋರಾಟ ಮಾಡಿದ್ರು ನಾಗಸಾಧುಗಳು, ಒಂದು ಸೈನ್ಯದ ಪಡೆ ಇದ್ದ ಹಾಗೆ. ಅವ್ರು ನಿಜವಾಗ್ಲೂ ಹೇಳ್ತಾರೆ, ಶಾಸ್ತ್ರಕ್ಕೆ ಬದ್ಧ ಯುದ್ಧಕ್ಕೂ ಸಿದ್ಧ ಅಂತ. ಶಾಸ್ತ್ರಕ್ಕೆ ಬದ್ಧ ನಾವು, ಅದೇ ಅದೇ, ಸಮರಕ್ಕೂ ಸಿದ್ಧ, ಸಮಯ ಬಂದ್ರೆ ಧರ್ಮ ಉಳಿಸಕ್ಕೆ ನಮ್ಮ ಪ್ರಾಣ ಕೊಡ್ತೀವಿ ನಾವು. ಆ ರೀತಿ ತುಂಬಾ ಜನ ಬಂದು ಯುದ್ಧ ಮಾಡಿದ್ ನೋಡಿದೀವಿ. ಅದೇ ಸಮಯದಲ್ಲಿ ಅಕ್ಬರ ಸಮಯದಲ್ಲೂ ಅಷ್ಟೇ ತುಂಬಾ ಹೋರಾಟ ನಡೆದು ನಾಗಸಾಧುಗಳು ಬಂದಿದ್ರು ಅಂತಿದೆ. ತೈಮೂರ್ ಕಾಲದಲ್ಲಿ ಒಂದ್ಸಲಿ ಇದೇ ಪ್ರಯಾಗದಲ್ಲೇ ನಡೀತಿರುವಾಗ ಬಂದು ಅನೇಕರನ್ನ ಕತ್ತರಿಸಾಕಿದ್ದು ನಾಗಸಾಧುಗಳು. ಕುಂಭಸ್ನಾನಕ್ಕೆ ಬಂದಾಗ ನಾಗಸಾಧುಗಳನ್ನ ಪೂರ್ತಿ ಎಲ್ಲ ಅದು ನೀರು ಹರಿತಿರೋದೆಲ್ಲ ರಕ್ತವಾಗಿ ಹರಿತಾ ಇತ್ತಂತೆ. ಅಷ್ಟು ಜನ ನಾಗಸಾಧುಗಳನ್ನ ತೈಮೂರ್ ಅನ್ನೋಂತ ಮೊಘಲ್ದರೆ ಹಾಕ್ತಂತ ಹಿಸ್ಟ್ರಿ ಹೇಳುತ್ತೆ. ಗೊತ್ತಾಯ್ತೆ. ಹೀಗೆ ಆದ್ರೂ ಕೂಡ ಅವರು ಬಿಡಲ್ಲ, ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ಧರ್ಮ ರಕ್ಷಣೆಗೋಸ್ಕರ ನಿಂತ್ಕೋತೀವಿ, ಹೋರಾಡ್ತಾರೆ. ನಮ್ಮ ದೇಶದ ಒಂದು ವೈಭವ ಹಿಂದೂಗಳದು ಅಂದ್ರೆ ನಾವು ಬೇರೆ ದೇಶದ ಮೇಲೆ ಆಕ್ರಮಣ ಮಾಡಲ್ಲ, ಬೇರೆಯವರಿಗೆ ಕೆಟ್ಟ ಬಯಸೋದೇ ಇಲ್ಲ. ಇಲ್ಲಿ ಬಂದವರು ನೀವು ಬದುಕೊಳ್ಳಿ, ನಾವು ನಮ್ಮ ಪಾಳಿ ನಾವು ಬದುಕ್ತೇವೆ. ಹೌದು, ಆದ್ರೆ ಅವರೆಲ್ಲ ಆ ಬುದ್ಧಿ ಇಲ್ಲ, ನಮ್ದೇ ಇರಬೇಕು, ನೀವಿರಬಾರದು, ಇದು ತಪ್ಪಾಗುತ್ತೆ. ಹಾಗಾಗಿ ನಾಗಸಾಧುಗಳು ಹೋರಾಟ ಮಾಡಿದ್ದು ಉಂಟು. ಇದು ನಮ್ಮ ಭೂಮಿನೇ ನಿಜವಾಗ್ಲೂ ಮೃತ್ಯುಂಜಯ ಭೂಮಿ. ಈ ಸಂಸ್ಕೃತಿನ ಯಾರು ಅಳಸಕ್ಕಾಗಲ್ಲ, ಇದು ಸನಾತನ ಸಂಸ್ಕೃತಿ. ಹಾಗಾಗಿ ನೋಡಿ, ಯಾವಾಗ 4 ಹನಿ ಅಮೃತದ ಬಿಂದು ಬಿತ್ತೋ ಆ ಜಾಗದಲ್ಲಿ ಕುಂಭಮೇಳ ಒಟ್ಟೊಟ್ಟಿಗೆ ಸೇರ್ತಾರೆ. ನಿಜವಾಗ್ಲೂ ಒಂದು ಸಂಘಟನೆ ಇದು. ಹಿಂದೆ ನಮ್ಮ ಋಷಿ ಪರಂಪರೆಯಲ್ಲಿ ಮೊದಲನೇ ಅವಧೂತ ಯಾರು ಅಂದರೆ ಶುಕ ಮಹರ್ಷಿ ಅಂತ ಬರ್ತಾರೆ, ವೇದವ್ಯಾಸರ ಮಗ ಶುಕ ಅಂತ ಹೇಳಿ ಅವರೇ ಭಾಗವತ ಹೇಳಿದ್ದು ಶುಕ.

ಹೌದು, ಇಟಲಿಯಿಂದ ಬಂದಿದ್ದೇನೆ ನಾನು, ಎಲ್ಲ ದೇಶದಿಂದ ನಾವು ಇದು ಸೋಶಿಯಲ್ ಮೀಡಿಯಾದಲ್ಲಿ ಯಾವುದು ಅಡ್ವರ್ಟೈಸ್ಮೆಂಟ್ ಇಲ್ಲ, ಅವ್ರು ತಂಪಾಡಿ ಮಾಡ್ಕೋತಾರೆ, ಹೇಳ್ತಾರೆ, ಹೋಗ್ತಾರೆ ಅಷ್ಟೇ. ಹೌದು, ಇಷ್ಟು ಖುಷಿಯಾಗಿ ಅವರು ಏ ಧನ್ಯೋಷ್ಮಿ ಅಂತಾರೆ ಅವರು. ನೋಡಿ, ಪ್ರಾರಂಭದಲ್ಲಿ ಮಹಾರಾಮಾಯಣದ ಉಲ್ಲೇಖ ಇದೆ. ರಾಮಚಂದ್ರ ಕಾಡಿಗೆ ಹೋಗುವಾಗ ಮೊದಲು ಇಲ್ಲಿ ಸ್ನಾನ ಮಾಡ್ತಾನೆ ಪ್ರಯಾಗ, ಅಲ್ಲಿ ಉಲ್ಲೇಖ ಇದೆ. ಪ್ರಯಾಗ ರಾಜ ಹತ್ರನೇ ಭಾರದ್ವಾಜರ ಆಶ್ರಮ ಇದ್ದಿದ್ದು. ಹೌದು, ಶ್ರೀರಾಮಚಂದ್ರ ಭಾರದ್ವಾಜರಿಗೆ ನಮನ ಮಾಡಿ ನಾನು ಎಲ್ಲಿದ್ರೆ ಅನುಕೂಲ ಅಂತ ಕೇಳಿದಾಗ ಅವರು ಚಿತ್ರಕೂಟ ತೋರಿಸ್ತಾರೆ ಭಾರದ್ವಾಜರು. ರಾಮಚಂದ್ರ, ನೀನು ಚಿತ್ರಕೂಟದಲ್ಲಿರೋ, ನಿನ್ನ ಕಾರ್ಯ ಎಲ್ಲ ಯಶಸ್ವಿ ಆಗುತ್ತೆ ಅಂತ ಸ್ವತಃ ತೋರಿಸ್ತಾರೆ. ಭರದ್ವಾಜರ ಆಶ್ರಮ ಇರೋದು ಅಲ್ಲೇನೆ, ಪ್ರಯಾಗ ಕ್ಷೇತ್ರದಲ್ಲಿ ಮತ್ತು ಅಕ್ಷಯ ವಟ ಇದೆ. ಎಲ್ಲವ ದೃಷ್ಟಿಯಿಂದಲೂ ಅದು ಪುಣ್ಯಕ್ಷೇತ್ರವೇ. ನಾನು ಆಗಲೇ ಹೇಳಿದಾಗೆ ಚತುರ್ಮುಖ ಬ್ರಹ್ಮದೇವ ಪ್ರಪ್ರಥಮವಾಗಿ ಯಾಗ ಮಾಡಿದಂಥ ಜಾಗ ಅದು. ಮತ್ತು ಎಲ್ಲದಕ್ಕೂ ಏನೇ ಅಂತಂದರೆ ಎಲ್ಲ ಅಖಾಡ ಜನಗಳು ಸೇರ್ತಾರೆ. ಪ್ರಚಾರಕ್ಕೆ ಇಷ್ಟಪಡಲ್ಲ ಅವರು, ಅವರು ಅಜ್ಞಾತರು. ಅವ್ರು ನಮ್ಮನ್ನ ಹೊಗಳಿ, ಇವ್ರನ್ನ ಹೊಗಳಿ, ಫೋಟೋ ತೆಗೀಲಿ, ಸೆಲ್ಫಿ ಏನಿಲ್ಲ. ಅವರಿದ್ದಾರೆ, ತಮ್ಮ ಶಕ್ತಿಯನ್ನು ಭಗವಂತನಿಗಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅವ್ರ ಜೀವನನೇ ನೋಡಿದ್ರೆ, ಅವರ ಶರೀರ ನೋಡಿದ್ರೆ ಭಯಂಕರ ಅನ್ಸುತ್ತೆ. ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋದು ಏನು, ಯಾವ್ಯಾವ ಥರದ ರೂಪದಲ್ಲಿ ಇದ್ದಾರೆ ಅವರು ನೋಡಿ. ಬರೀ ಬೆಂಕಿನೇ ಮೆತ್ಕೊಂಡಿದ್ದಾರೆ, ಮುಳ್ಳಲ್ಲೇ ಮಲಗ್ತಾ ಇದ್ದಾರೆ, ಬೆಂಕಿ ಕೆಳಗೆ ತಲೆ ಹಾಕೊಂಡು ಮಲಗ್ತಾನ, ಕುತ್ಕೋತಾನ ತಲೆ ಕೆಳಗೆ ಹಾಕೊಂಡು ನೋಡಿ. ಏನಿದು, ಅದೇ ಹೇಳಿದ್ದು, ಇದು ಅದು ಬದುಕುಳಿತಾನ, ಅವನಿಗೆ ಏನಾಗಲ್ಲ, ಅದು ಆ ಬೆಂಕಿಯಲ್ಲಿ ಮಲಗ್ತಾನ, ಬೆನ್ನಿಗೆ ಏನಾಗಲ್ಲ. ಹೌದು, ಕೆಲ ಯಾರೋ ತಲೆ ಮೇಲೆ ಈ ಗಿಡಗಳು ಬೆಳೀತಾ ಇದ್ದಾರೆ, ಇನ್ಯಾರೋ ಒಬ್ಬ ಪಾರಿವಾಳ ಸಾಕೊಂಡಿದ್ದಾರೆ. ಇನ್ನೊಂದು ಒಂದು ಯೋಗಿನಿ ಹೆಣ್ಮಗಳು, ಅವಳು ಕಟ್ಟಿಗೆ ಮೇಲೆ ಕೈ ಇಡ್ತಾಳೆ, ಬೆಂಕಿ ಹೇಳ್ತದೆ, ಬೆಂಕಿ ಹೇಳ್ತದೆ, ನಮ್ಗೆ ಆಶ್ಚರ್ಯ ಇದು. ಹೌದು, ಈಗ ನಾವು ಇತ್ತೀಚೆಗೆ ಈಗ ಒಂದು 15 ದಿವಸದಿಂದ ಯಾರೋ ಒಬ್ಬ ಹೆಣ್ಮಗಳು ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಕ್ಕೆ ಬಂದಾಗ ಅಲ್ಲಿ ಪೊಲೀಸ್ನವರೆಲ್ಲ ತಡೆದು ಬಿಡ್ತಾರೆ, ನೀವು ಈ ಸಮಯಕ್ಕೆ ಬರಬಾರ್ದಮ್ಮ, ನಾವು ಕ್ಲೀನಿಂಗ್ ಮಾಡ್ತಾ ಇದ್ದೀವಿ, ಏನಿದ್ರು 6 ಗಂಟೆ ಮೇಲೆ ಅಂತ. ಅವಳು ಇಲ್ಲ, ನದಿ ಸ್ನಾನಕ್ಕೆ ನೀವೆಲ್ಲ ಅಡ್ಡಿ ಮಾಡಬಾರ್ದು, ನನಗೆ ಸ್ನಾನ ಮಾಡೋಕ್ಕೋಸ್ಕರ ಈಗಳಿಗೆಲ್ಲೇ ನಾನು ಮಾಡಬೇಕು ಅಂತ ಬಂದಿದ್ದೀನಿ, ಇಲ್ಲಿ ಮಾಡೋಂಗಿಲ್ಲ ಅಮ್ಮ ಅಂತ. ಸರಿ, ಆಕೆ ಅಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಾಳೆ, ಸುಮ್ಮನೆ ಶಾಂತವಾಗಿ ಧ್ಯಾನ ಮಾಡ್ತಾ ಕೂತ್ಕೊಂಡು. ಇವ್ರು ಯಾವ್ಯಾವ ಕ್ಲೀನ್ ಮಾಡೋಕ್ಕಿರ್ತೋ ಎಲ್ಲ ಗಾಡಿಗಳು ನಿಂತೋಗ್ಬಿಡುತ್ತೆ, ವರ್ಕೇ ಮಾಡಲ್ಲ. ನೋಡಿ ನೋಡಿ ನೋಡಿ, ಯಾವುದು ವರ್ಕೇ ಮಾಡಲ್ಲ. ಕಡೆಗೆ ಇಂಜಿನಿಯರ್ಸ್ ಕರೆದ ಅವ್ನು, ನೋಡಿ ಏನು ಪ್ರಾಬ್ಲಮ್ ಇಲ್ವಲ್ಲ, ಯಾವ ಗಾಡಿನೂ ಯಾವ ಜೇಪ್ಸಿದ್ರು ವರ್ಕ್ ಮಾಡಲ್ಲ. ಈಗ ಈ 10 ದಿವಸದಿಂದ 15 ದಿನ ಅವ್ನು ಇಂಜಿನ್ ಹೇಳ್ತಾನೆ, ಯಾವುದು ಆ ಥರ ನಡೀತಿರ್ಬೋಲ್ಲ. ಆಮೇಲೆ ನೋಡ್ತಾನೆ, ಇಲ್ಲೇಡಿ ಯಾರು ಕೂತಿಯಾರಲ್ಲ ಇಲ್ಲಿ ಅಂದ್ಬಿಟ್ಟು ಧ್ಯಾನ ಮಾಡ್ತೀವಿ. ಇವನು ಹೇಳ್ತಾನೆ, ಅಯ್ಯ ಈಕೆ ನಂಗೆ ಗೊತ್ತು, ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಹುಡುಗ ಆಗಿದ್ದೆ, ನಂಗೆ ಹಾವು ಕಡಿದು ಬಿಟ್ಟಿತ್ತು, ಆ ಈ ಅಮ್ಮನೆ ಪರಿಹಾರ ಮಾಡಿದ್ದು ನನಗೆ, ನಮ್ಮ ಅಪ್ಪ ಕರ್ಕೊಂಬಂದ್ವಿ ಈ ಅಮ್ಮನೆ, ಅಮ್ಮ ತಾಯಿ ಕೂಕೋತಾನವನು, ಮಾತಾಜಿ ಮಾತಾಜಿ ಅಂತ. ನಾನು ಚಿಕ್ಕ ವಯಸ್ಸಿನಲ್ಲಿ ಹಾವು ಕಡಿದಾಗ ಈಕೆ ನಂಗೆ ಸರ್ ಮಾಡಿದ್ದು, ನಮಸ್ಕಾರ ಮಾಡ್ತಾನೆ. ಇವರೆಲ್ಲ ಬೆಪ್ತ ಕಡೆಗೆ ಇದೆಯೇನಪ್ಪ ಇದು, ಇವಳು ಇಷ್ಟೊಂದಿದ್ದು. ಆಗ ಅವನು ಹೇಳತ್ತಾನೆ, ಇಂಜಿನಿಯರು ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಈಕೆ ಕೂತಿರೋದ್ರಿಂದಲೇ ಹೇಗಾಗಿರೋದು, ಸ್ನಾನಕ್ಕೆ ಬಿಟ್ಬಿಡಿ ಅಂತ. ನೋಡಿ ಘಟನೆ, ಅದು ಸತ್ಯ ನೋಡಿ, ವೈಜ್ಞಾನಿಕವಾಗಿ. ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಮ್ಮ, ನೀವು ಸ್ನಾನ ಮಾಡ್ಬಿಡಮ್ಮ, ನಮ್ಗೆ ಇದೆಲ್ಲ ಗೊತ್ತಿಲ್ಲ, ನಮ್ಗೆ ಏನು ಪವಾಡ ಏನು ಗೊತ್ತಿಲ್ಲ. ಅದೇ ಆಕೆ ಸ್ನಾನ ಮಾಡೋದ್ ಎಲ್ಲ ಚಾಲನೆ ಆಗ್ಬಿಡುತ್ತೆ. ಇದು ನಮ್ಮ ಸಂಸ್ಕೃತಿ ಎಷ್ಟು ಆಶ್ಚರ್ಯವಾಗಿದೆ ಅಲ್ವಾ. ನಮ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಮ್ಮೊಳಗೆ ಒಳಗಡೆ ಏನು ಶಕ್ತಿ ಇದೆ ಅದು ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಈಗ ನಾವು ಮಾತಾಡಿದ್ರೆ ಮೂಢನಂಬಿಕೆ, ಏ ಅವ್ರಿಗೇನು ಗೊತ್ತಿದೆ, ಮಂದ ಬುದ್ಧಿಯವರು ಈ ತರ ಏನು ಜನ ಹೇಳ್ತಾರೆ, ನಮ್ಗೆ ಪ್ರೂವ್ ಮಾಡೋಕ್ಕೂ ಆಗಲ್ಲ. ನಮ್ಗೆ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ, ಅದೇ ಶಕ್ತಿ ಇಲ್ಲ, ನಾವೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ಬೇಕು. ನಾವು ಇನ್ನೊಂದು ಹೇಳಿದ್ರೆ, ನಾವು ಪ್ರಾಪಂಚಿಕವಾಗಿ ನಾವು ಆ ಲೋಕದಲ್ಲಿದ್ದೇವೆ. ಹೌದು, ನಾಗಸಾಧುಗಳು ಯಾವ ತರ ಸಾಧನೆ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ. ನೋಡಿ, ನಾಗಸಾಧುಗಳು ಹೆಚ್ಚಿನ ಅಂಶ ಅವ್ರು ಮಾಡದೆ ಧ್ಯಾನ ಏಕಾಕಿಯಾಗಿ. ಈಗಿನ ಕುಂಭಮೇಳಕ್ಕೆಲ್ಲ ಒಟ್ಟೊಟ್ಟಿಗೆ ಬರ್ತಾರಲ್ಲ, ಅವರ ಬದುಕು ಹೇಗಿರುತ್ತೆ ಅಲ್ಲಿ ಅಂದ್ರೆ, ಎಲ್ಲ ಏಕಾಕಿಯಾಗಿ ಬದುಕ್ತಾರೆ. ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ಇದ್ದು ಬಿಡ್ತಾರಲ್ಲ, ಒಟ್ಟು ಸೇರೋಲ್ಲ, ಅಪರೂಪ. ಎಲ್ಲೋ ಕೆಲವು ಅಖಾಡಗಳಲ್ಲಿ ಸಂಕೀರ್ತನೆ ಮಾಡೋದುಂಟು, ಕೆಲವು ಅಖಾಡಗಳಲ್ಲಿ ಸಂಕೀರ್ತನೆ ಮಾಡ್ತಾರೆ. ಮತ್ತು ದೀಕ್ಷೆ ತಗೊಳ್ಳೋ ಸಮಯದಲ್ಲಿ ಎಲ್ಲ ಒಟ್ಟಾಗ್ತಾರೆ, ಸಾಮೂಹಿಕ ದೀಕ್ಷೆ ತಗೊಳ್ಳುವಾಗ ಒಟ್ಟಾಗ್ತಾರೆ. ಆಮೇಲೆ ಅವರ ಸಾಧನೆ 1 ವರ್ಷ 2 ವರ್ಷ 3 ವರ್ಷ 5 ವರ್ಷ 6 ವರ್ಷ ಏಕಾಕಿಯಾಗಿ ಧ್ಯಾನ ಮಾಡ್ತಿರ್ತಾರೆ. ಕೆಲವರು ಮರದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಮತ್ತು ನಿತ್ಯದಲ್ಲಿ ಎಷ್ಟು ಭಾಳ ಅಗತ್ಯ ಜೀವ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಟ್ಟೆ ಆಹಾರ. ಕೆಲವರು ಎಲೆ ತಿಂದು ಬದುಕ್ತಾರೆ, ಕೆಲವರು ತೋಟಗಳು ತಿಂದು ಬದುಕ್ತಾರೆ, ಕೆಲವರು ಬರೀ ನೀರನ್ನ ತಗೊಂಡು ಬದುಕ್ತಾರೆ. ಅವರು ಎಲ್ಲಿರ್ತಾರೆ, ಯಾವ ಸಾಮಾನ್ಯ ಅನೇಕ ಕಾಡುಗಳಲ್ಲಿರ್ತಾರೆ. ಹೆಚ್ಚಿನ ಅಂಶ ಕೆಲವರು ಆಶ್ರಯ ಪಡ್ಕೊಂಡಿರೋದು ಹಿಮಾಲಯ. ಹಿಮಾಲಯ ನಾವು ನೀವು ನೋಡಿದಷ್ಟಲ್ಲ, ಅತಿ ದೊಡ್ಡದು ಹಿಮಾಲಯ. ಓಹೋ, ಹಿಮಾಲಯ ಹಿಂಭಾಗ ನಮ್ಗೆಲ್ಲ ಏನು ಗೊತ್ತು, ನಾವೆಲ್ಲ ಅನ್ಕೊಂಡಿದ್ವಿ ಓ ಹಿಮಾಲಯ ನೋಡು, ಏನ್ ಹಿಮಾಲಯ ನೋಡ್ತೀವಿ, ಹಿಮಾಲಯ ಎಷ್ಟು ಯೋಜನಾ ಇದೆ. ಓಹೋ, ಅಯ್ಯೋ, ಬಹಳ ದೊಡ್ಡ ಯೋಜನಾ ಇದೆ ಅಲ್ಲಿ. ಎಲ್ಲ ಅನೇಕ 1000 ಕಿಲೋಮೀಟರ್ ಎತ್ತರ ಇದೆ, ದೊಡ್ಡದಿದೆ. ಹೌದು, ಮತ್ತೆ ಅನೇಕ ಕಂದರಗಳಿದೆ ಅಲ್ಲಿ, ಕಾಡುಗಳಿದೆ, ಗುಹೆಗಳಿದ್ದಾವೆ. ಈಗ ನಮ್ಮ ಗಂಧಮಾದನ ಪರ್ವತದಲ್ಲಿ ಭಗವಾನ್ ವೇದವ್ಯಾಸರು ಅಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಓಹೋ, ವೇದವ್ಯಾಸರು ಚಿರಂಜೀವಿ ಅಲ್ಲೇ ಇರೋ ಹಿಮಾಲಯದ ಹತ್ರನೇ ಗಂಧಮಾದನ ಪರ್ವತದಲ್ಲಿ ಅನಸೂಯ ಪಹಾಡ್ ಅಂತ ಬರುತ್ತೆ ಒಂದು ಕಣಿವೆ ಹಿಮಾಲಯದಲ್ಲಿ, ಅಲ್ಲೇ ದತ್ತಾತ್ರೇಯ ಜನಿಸಿದ್ದು. ಅನಸೂಯ ಪಹಾಡ್ ಅಂತ ದತ್ತಾತ್ರೇಯ ಮಹಾಸನ್ನಿಧಾನ. ಇವ್ರಿಗೆಲ್ಲ ದತ್ತನ ಉಪಾಸಕರಿದ್ದಾರೆ ಇಲ್ಲಿ, ದತ್ತ ಗುರು ಉಪಾಸಕರು ಅಖಾಡದಲ್ಲಿ. ಹೀಗೆ ಅವರೆಲ್ಲ ಆ ಕಡೆ ಮೂಲೆಗಳಲ್ಲಿ ಎಲ್ಲೆಲ್ಲೋ ಇರ್ತಾರೆ ಏಕಾಕಿಯಾಗಿ. ಈ ತರ ಕುಂಭಮೇಳದಲ್ಲಿ ಮಾತ್ರ ಎಲ್ಲ ಒಟ್ಟಿಗೆ ಕಾಣಿಸ್ಕೊಂತಾರೆ. ಅದು ಬಂದಿರ್ತಾರೆ ಎಲ್ಲ ಪುಣ್ಯಸ್ಥಾನದಲ್ಲಿ ಭಾಗವಹಿಸಿರ್ತಾರೆ. ಅದು ನಮಗೆ, ನಾವು ಮ್ಯೂಟ್ ಇರ್ತೇವೆ, ನಮ್ಗೆ ಗೊತ್ತಾಗಲ್ಲ. ಮತ್ತೆ ಇನ್ನೊಂದು ವಿಶೇಷ ಅಂದರೆ ತುಂಬ ಜನ ಈ ಕುಂಭಮೇಳಕ್ಕೆ ಸ್ನಾನಕ್ಕೆ ಹೋಗೋರು, ಈ ಸ್ನಾನ ನಾವು ಎಷ್ಟೋ ಸಲ ಮಾಡಿದ್ದೀರಿ ಆದರೆ ನಾಗಸಾಧುಗಳು ದರ್ಶನ ಮಾಡ್ತೀವಿ ಅಂತ ಹೋಗಿರೋರ ಇದ್ದಾರೆ. ಸ್ನಾನ ನಾವು ಆಗಾಗೆ ಮಾಡ್ತಿರ್ತೀವಿ, ಇಲ್ಲೂ ಸ್ನಾನ ಮಾಡ್ತೀವಿ, ಆದರೆ ನಾಗಸಾಧುಗಳ ದರ್ಶನ ನಮ್ಗೆ ಸಿಗೋಲ್ಲ. ನಾಗಸಾಧುಗಳ ದರ್ಶನ ಅತ್ಯಂತ ಶ್ರೇಷ್ಠ ನಮ್ಮಲ್ಲಿ. ಹಾಗೆ ನಾಗಸಾಧುಗಳ ದರ್ಶನದಿಂದ ನಮ್ಗೇನು ಒಳ್ಳೇದಾಗಬಹುದು? ನಮ್ಗೇನು ಅಂದ್ರೆ ಅವ್ರು ಸಾಧಕರಲ್ವೇ, ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ರು ಕೂಡ ಅಂದ್ರೆ ಅವರು 10, 20, 100, 200, 1000 ವರ್ಷ ಒಬ್ಬ ರುದ್ರಾಕ್ಷಿ ಹಾಕೊಂಡಿದ್ದಾನಂತೆ, ಸುಮಾರು 65-66 ಕೆಜಿ ಇದೆ ಅಂತ ಅವನ ತಲೆ ಮೇಲೆ ರುದ್ರಾಕ್ಷಿ. ನೋಡಿ ಇದು ನಮ್ ತರ, ನಾವು 10 ಕೆಜಿ ಇಟ್ಕೊಳ್ಳಿ ಟಿವಿ ತೋರಿಸ್ತಾರ ಅಲ್ಲ, 10 ಮಿನಿಟ್ ನಾವೊಂದು ಹೆಲ್ಮೆಟ್ ಇಟ್ಕೊಳಕ್ ಆಗಲ್ಲ. 65 ಕೆಜಿ ಇದೆ ಅಂತ ಅವನು ಹಾಕೊಂಡು ರುದ್ರಾಕ್ಷಿ ತಲೆ ಆ ಪಾಟಿ, ಅವನು ಬಹಳ ಕಾಲದಿಂದ ಹಾಗೆ ಹಾಕೊಂಡಿದ್ದಾನಂತೆ. ಇನ್ನೊಬ್ರು ಕೈಯನ್ನ ಮೇಲೆ ಇಟ್ಕೊಂಡು 12 ವರ್ಷದಿಂದ ಹಾಗೆ ಇಟ್ಕೊಂಡಿದ್ದಾನೆ, ಕೈ ಕೆಳಗೆ ತೆಗೆದು ಇಟ್ಟಿಲ್ಲ, ಕೆಳಗಿಳಿಸಿಲ್ಲ, ಕೆಳಗಿಳಿಸಿಲ್ಲ. ವ್ರತ ಆಗಿದೆ, ಅದಕ್ಕೆ ನಮ್ಮಲ್ಲಿ ವ್ರತ ಉಪವಾಸಗಳು ಅನ್ನೋದು, ಅದಕ್ಕೆ ಇದೆಲ್ಲ ವ್ರತಗಳು ಅನೇಕ. ಈ ತರ ಸಾವಿರಾರು ವ್ರತಗಳು ಇರ್ಬೋದು. ಇದೆ ಇದೆ. ಅವರು ಇನ್ನೊಂದೇನಂದ್ರೆ ಗೋಚರ ಪಡಿಸಲ್ಲ, ಯಾರಿಗೂ ಹೇಳಕ್ ಹೋಗಲ್ಲ. ನೀರಿನ ಮೇಲೆ ತಳಕೆಳ್ಕಾಗ ನಿಂತ್ಕೊಂಡು ಧ್ಯಾನ ಮಾಡ್ತಿರೋ ನೀರಿನ ಮೇಲೆ ನಡೆಯೋದು, ಹೌದು, ಅದು ಸಿದ್ಧಿ ಅದು. ನಾವೆಲ್ಲ ಕಲ್ಪನೆ ಮಾಡೋದು, ಅಷ್ಟ ಸಿದ್ಧಿ ಇಲ್ಲ ಒಂದು ಬರುತ್ತೆ ಅದು. ಅಂದ್ರೆ ಈ ಸನಾತನ ಇದರಲ್ಲಿ ಅದೆಲ್ಲ ಅಡಕವಾಗಿದೆ, ಅದೆಲ್ಲ ಇದೆ. ಅದೇ ತರದಲ್ಲಿ ಕುಂಭ ಆಂಜನೇಯನಿಗೆ ಅಷ್ಟಸಿದ್ಧಿ ಪ್ರವೀಣ, ಅವನು ಅಷ್ಟಸಿದ್ಧಿ ಆಗಿರುತ್ತೆ ಅವನಿಗೆ, ತೋರ್ಪಡಿಸ್ಕೊಳ್ಳಲ್ಲ ಆಂಜನೇಯ. ಹಾಗೆ ಇವರಲ್ಲಿ ಇದೆಲ್ಲ ಸಾಧನೆಯಿಂದ, ಇದಿಲ್ಲಿ ಧ್ಯಾನದಿಂದ ಆಗುತ್ತೆ. ವ್ರತ ಉಪವಾಸ ಧ್ಯಾನ ಉಪಾಸನೆ ಇದರಿಂದ ಅವರಿಗೆ ಈ ಸಿದ್ಧಿಗಳೆಲ್ಲ ಆಗುತ್ತೆ. ತುಂಬ ಸಿದ್ಧಿಗಳಿದೆ ಇದರಲ್ಲಿ. ಎಷ್ಟೋ ಜನ ಸಿದ್ಧಿ ಮಾಡಿಕೊಂಡಿದ್ದಾರೆ, ಅದು ಗೋಚರ ಪಡಿಸಲ್ಲ. ಕೆಲವರು ಏನು ಮಾಡ್ತಾರೆ, ಆ ಸಿದ್ಧಿಯಿಂದ ಪವಾಡರು ಮಾಡಿ ವಿಭೂತಿ ಅಭಿಮಂತ್ರಿಸ್ಕೊಡೋದು, ಚಿನ್ನ ಅಭಿಮಂತ್ರಿಸ್ಕೊಡೋದು, ಸರ ಅಭಿಮ ಇದೆಲ್ಲ ಮಾಡಿ ಕಳ್ಕೊಂಡ್ಬಿಡ್ತಾರೆ. ಅದು ಪವಾಡ ಮಾಡಕ್ಕೆ ಹೋಗಿ ಸಿದ್ಧಿ ಆಮೇಲೆ ಸಿತ್ಸಲ ಹೊಟ್ಟೋಗುತ್ತೆ. ಇವರೆಲ್ಲ ಕೆಟ್ಟದಾಗ ಪ್ರಚಾರಕ್ಕೋಸ್ಕರ ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ಆ ಪ್ರಚಾರಕ್ಕೆ ಮಾಡ್ತಾರೆ, ರೆಕಗ್ನಿಷನ್ ಸಿಗುತ್ತೆ, ಫೋಟೋಗಳು ಸಿಗುತ್ತೆ, ಜನ ಬಂದು ಕಾಲಿಗೆ ಬೀಳ್ತಾರೆ, ಅದು ಕ್ರಮೇಣ ಹೊಟ್ಟೋಗುತ್ತೆ. ಅದು ಭಗವಂತನ ಕಡೆಗೆ ಹೋಗಲ್ಲ. ಇವರೇನ್ ಮಾಡ್ತಾರೆ, ತಮ್ಮ ಸಿದ್ಧಿಯನ್ನ ಭಗವಂತನ ಕಡೆಗೆ ತಿರುಗಿಸ್ತಾರೆ, ಜನಕ್ಕೆ ಪ್ರಚಾರಕ್ಕೆ ಸಿದ್ಧಿಸಲ್ಲ. ಅದರಲ್ಲಿ ನಾಗಸಾಧುಗಳ ಒಂದು ವಿಶೇಷ, ಜನದ ಪ್ರಚಾರ ಇಷ್ಟಪಡಲ್ಲ ಅವರು. ಯಾರು ಅವ್ರಿಗೊಂದು ಫೋಟೋ ತೆಗಿಬೇಕು ಅಂತಾನು ಇಷ್ಟ ಆಗಲ್ಲ. ಅವ್ರು ಬಂದಿರೋದು ಒಂದೇ, ಶಾಹಿ ಸ್ನಾನಕ್ಕೆ ಬರ್ತಾರೆ, ಶಾಹಿ ಸ್ನಾನ ಆಗಬೇಕು, ದೇವರ ಅನುಗ್ರಹ ಆಯ್ತು ಅನ್ಕೊಳ್ತಾರೆ. ಒಂದು ವೇಳೆ ನಾವು ಜನ್ಮದಲ್ಲಿ ಏನೇನೋ ತಪ್ಪುಗಳು ಮಾಡಿಬಿಟ್ಟಿರ್ತೀವೋ, ಧ್ಯಾನ ಮಾಡುವಾಗ, ಉಪಾಸನೆ ಮಾಡುವಾಗ, ಆಹಾರಗಳನ್ನು ತಿನ್ನುವಾಗ, ನಮ್ಮ ಚರ್ಯೆ ಅಥವಾ ಇನ್ನೊಬ್ಬರಿಗೆ ಯಾವ್ಯಾವ ಥರ ನೋಯಿಸಿರ್ತೀವೋ, ಅದೆಲ್ಲ ಪಾಪಗಳು ಪರಿಹಾರ ಆಗಲಿ ಅಂತ ಶಾಹಿ ಸ್ನಾನ ಮಾಡ್ತಾರೆ. ಇದರಿಂದ ಭಗವಂತನ ಸಂಪೂರ್ಣ ಅನುಗ್ರಹ ಆಗುತ್ತೆ. ಈ ಕಾಲಭೈರವನ ಉಪಾಸಕರು ತುಂಬಾ ಜನ ಇದ್ದಾರೆ, ಕಾಳಿಯ ಉಪಾಸಕರು ತುಂಬಾ ಜನ ಇದ್ದಾರೆ, ತುಂಬಾ ಜನ ಹೆಣ್ಮಕ್ಳು ಇದ್ದಾರೆ ಅಖಾಡದಲ್ಲಿ. ಅಂದ್ರೆ ಹೆಣ್ಮಕ್ಳ ಸಂಖ್ಯೆ ಸ್ವಲ್ಪ ಕಡಿಮೆ, ಹೆಣ್ಮಕ್ಳು ಇದ್ದಾರೆ ತುಂಬಾ ಜನ. ಇದರಲ್ಲಿ ಬ್ರಹ್ಮಚರ್ಯ ಸಿದ್ಧಿ ಸಾಧನೆ ಮಾಡ್ಕೊಂಡವರು, ಹೌದು, ಸಿದ್ಧಿ ಮಾಡ್ಕೊಂಡವರು ಅಂದ್ರೆ ಅವ್ರು ಪ್ರತ್ಯೇಕವಾಗಿರ್ತಾರೆ. ಇದರಲ್ಲಿ ಬಹಳ ವಿಶೇಷವಾಗಿ ನಮ್ಮ ಮನೆ ನೋಡೋದಲ್ಲ, ನಮ್ಮ ಮಾನ್ಯ ಪ್ರಧಾನ ಮಂತ್ರಿಯವರು ನೋಡಿ, ಅದಕ್ಕೇನೆ ಪ್ರಯಾಗ್ರಾಜಲ್ಲಿ ಬಂದು ಶುದ್ಧವಾದ ಗಂಗಾಜಲ ಹಾಕಿ, ಶುದ್ಧವಾದಂಥ ಗೋಕ್ಷೀರವನ್ನು ಹಾಕಿ, ಆಮೇಲೆ ಅದಕ್ಕೆ ಪುಷ್ಪಗಳ ಹಾಕಿ ಪೂಜೆ ಮಾಡಿ, ಆಮೇಲೆ ವಸ್ತ್ರಗಳನ್ನು ಹಾಕಿ ಅದ್ಭುತವಾದ ಮಾಡಿದ್ರು. ಅದು ಏನು ಇಡೀ ಪ್ರಪಂಚಕ್ಕೆ ಒಂದು ಸಂದೇಶ ಏನು ಅಂದರೆ, ನಾವು ಪ್ರಕೃತಿಯನ್ನು ಉಪಾಸನೆ ಮಾಡಬೇಕು. ಅಲ್ಲ ಡಾಕ್ಟರ್ ನಾಗರಾಜ ಅವರು, ನಮ್ಮ ಪ್ರಧಾನಮಂತ್ರಿಗಳು ಕೂಡ ಈ ಒಂದು ಆ ಒಂದು ಸಂಕಲ್ಪ ಮಾಡಿ ಸ್ನಾನ ಪುಣ್ಯ ಸ್ನಾನ ಕೈಗೊಂಡ್ರಲ್ಲ, ಇದು ಕೂಡ ಇದು ಸಾಮಾನ್ಯರು ಮಾಡೋದಲ್ಲ. ಹೌದು, ಜಗತ್ತಿನ ಎಲ್ಲಾ ಜನರ ಎದುರಿಗೆ ಅವರು ಮಾಡಿ ತೋರಿಸಿದ ಅವ್ರದ್ದು ಕೂಡ ಒಂದು ಸೌಭಾಗ್ಯ ಇರಬಹುದು. ಆಚಾರ್ಯ ಶ್ರೇಷ್ಠ ಕೃಷ್ಣ ಹೇಳ್ತಾನೆ, ಶ್ರೇಷ್ಠ ವ್ಯಕ್ತಿಗಳ ಆಚರಣೆ ಮಾಡಿದ್ರೆ ಜನ ಸಾಮಾನ್ಯ ಜನರು ಅದನ್ನು ಅನುಸರಿಸ್ತಾರೆ, ಫಾಲೋ ಮಾಡ್ತಾರೆ. ಅದಕ್ಕೆ ಎತ್ತರದ ವ್ಯಕ್ತಿ, ಅಧಿಕಾರಿಯಾದಂತ ವ್ಯಕ್ತಿ ಒಳ್ಳೆ ಹೆಜ್ಜೆ ಇಡಬೇಕು. ಅವನು ಇಟ್ಟ ಹೆಜ್ಜೆನ ಅವನ ಫಾಲೋವರ್ಸ್ ಅನುಸರಿಸ್ತಾರೆ ಅಲ್ವಾ, ಅವನ ಹಿಂಬಾಲಕರೆಲ್ಲ. ಅದಕ್ಕೆ ಯಾವಾಗಲೂ ಎತ್ತರದ ವ್ಯಕ್ತಿ ಆದನೋ, ಜವಾಬ್ದಾರಿ ಆದಂತ ವ್ಯಕ್ತಿ ಆದನೋ, ಡಿಸಿಪ್ಲಿನ್ ಆಗಿರ್ಬೇಕು. 4 ಜನ ನೋಡೋ ರೀತಿ ಯಾವ ತರದಲ್ಲಿ ಹೆಜ್ಜೆ ಇಡಬೇಕು, ನನ್ನನ್ನು 1000 ಜನ ಅನುಸರಿಸ್ತಾರೆ ಅಂತ. ಹಾಗೆ ಇವತ್ತು ಮೋದಿಜಿ ಮಾಡಿದಂತ ಸ್ನಾನಕ್ಕೆ ಎಷ್ಟೋ ಜನಕ್ಕೊಂದು ಆಸೆ,